ನೀರನ್ನ ಮಲಿನಗೊಳಿಸದಿರಿ, ನೀರು ಪೋಲಾಗದಂತೆ ನೋಡಿಕೊಳ್ಳಿ. ನೀರನ್ನ ಇಂಗಿಸುವ, ಮರುಬಳಕೆ ಮಾಡುವ ವೈಜ್ಞಾನಿಕ ವಿಧಾನದ ಕುರಿತು ತಿಳಿದುಕೊಳ್ಳಿ. ನೀರು ಅತ್ಯಮೂಲ್ಯ, ಮಿತ ಬಳಕೆ ಅನಿವಾರ್ಯ. ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ಸ್ವಾಗತ ಮತ್ತು ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಹಗರಿಬೊಮ್ಮನಹಳ್ಳಿ ತಾಲೂಕು ಪಿಂಜಾರ್ ಹೆಗ್ಡಾಳ್ ಗ್ರಾಮದ ರೈತರಾದ ಅಸುಳ್ಳಿ ದೊಡ್ಡಬಸಪ್ಪ ಅವರೊಂದಿಗೆ ರೇಷ್ಮೆ ಕೃಷಿ ಅನುಭವ ಕುರಿತು ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಪಿಂಜಾರ ಹೆಗ್ಡಾಳ್ ಗ್ರಾಮದ ರೈತರಾಗಿರ್ತಕ್ಕಂಥ ಅಸುಳ್ಳಿ ದೊಡ್ಡ ಬಸರಾಜ್ ಅವರು. ನಮಸ್ಕಾರ ಬಸರಾಜ್ ಅವರು. ಅಸುಳ್ಳಿ ಅಂದರೆ ಅಡ್ರೆಸ್ ಇರೋದು, ಊರ ಹೆಸರ, ದೇವ್ರ ಹೆಸರ, ವ್ಯಕ್ತಿ ಹೆಸರ ಅದು? ಅಥವಾ ಏನಾದರೂ ಸಾಂಸ್ಕೃತಿಕವಾಗಿ ಏನಾದರೂ ಇತ್ತ? ಹೇಗೆ ಯಜಮಾನರಿಗೆ ಗೊತ್ತಾದ್ರೆ? ನಿಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ? ಏನು ನೀವು ತಲೆ ಕೆಡಿಸ್ಕೊಂಡಿಲ್ಲ? ಯಾಕೆ ಬಂತು ಹೇಗೆ ಅಂತ? ಈಗ ನಿಮ್ಮನ್ನ ಯಾರಾದ್ರೂ ಗುರುತಿಸಿದ್ರೆ ಅಸುಳ್ಳೇರು ಅಂತಾರ? ಏನೇನ್ ಬೆಳಿತೀರಿ ಬಸಪ್ಪರೇ ನೀವು? ರೇಷ್ಮೆ ಮಲ್ಲಿಗೆ. ರೇಷ್ಮೆ ಮಲ್ಲಿಗೆ ಮೆಕ್ಕೆಜೋಳ ಕಡ್ಲೆ ಹಾಕಿದ್ರೆ ಅವೇನು ಸರಿಯಾದ ರೀತಿ ಬರ್ಲಿಲ್ಲ. ಈಗ ಇವೆಲ್ಲ ಬಂದು ಮಲ್ಲಿಗೆ ಬಂದು ಶಿವಮೂರ್ತಿ ಹಾಕಿದ್ರು, ಅವ್ರ ಕಡೆ ಇದ್ ಮಾಡಿ ನೀರು ಪರ್ಕೊಟ್ ನಮ್ಮನ್ನು ಬದುಕಿಸಿದ್ರು. ಅದ್ರಲ್ಲಿದ್ದ ನಾಲ್ಕು ಬಂದ್ವಿ. ಆಮೇಲೆ ರೇಷ್ಮೆಗೆ ಹೋಗ್ಬೇಕಂದ್ರೆ ಒಂದು ಹೆಚ್ಚಿದ್ ಹೊಲ ಹಚ್ಚಿತ್ತು, ಹೊಲ ಬುತ್ತಿಗೆ ಅವಂದ ಬುತ್ತಿಗೆ ರೇಷ್ಮೆ ಹಚ್ಚಿದ್ವಿ. ನಿಮ್ ತಂದೆಯವ್ರ ಕಾಲಕ್ಕೆಲ್ಲ ಹೇಗಿತ್ತು ಕೃಷಿ? ಅವ್ರದ್ದು ಏನಿಲ್ಲ, ಅಷ್ಟೇ ಉಣ್ಣೋದು ತಿನ್ನೋದು ಕಾಲ್ಕ ಸೇರ್ಬೇಕು. ಏನು ಯಾಕೇನು ಬಂದ್ವಿ? ಇನ್ನೊಬ್ರು ಬದುಕು ಮಾಡ್ದಲೆ ಅಪ್ಪಚಿತ್ತು. ಈಗ ನೀವು ಮೇಲಕ್ ಬಂದಿದ್ದೀರಿ, ನಿಮ್ ತಂದೆಯವ್ರು ಮಾಡಿದಾಗ ಏನ್ ಮೇಲಕ್ ಬಂದಿಲ್ಲ ಅಂದ್ರೆ ಒಂದು ತಲೆಮಾರು ನಿಮ್ಮನ್ನು ಬದುಕಿಸಿದೆಯಲ್ಲ. ಅಷ್ಟೇ ಮಂದಿ ಬಾಳಿಗೆ ಹೊಡೆದು ಅದು ಹೊಡೆದು ಇದು ಹೊಡೆದು ಬೈಸಿರ ಸ್ವಂತ ಭೂಮಿಯಲ್ಲಿ ದುಡ್ದು ಯಾವ್ದು ಮ್ಯಾಕ್ ಬಂದಿಲ್ಲ. ಒಂದು ಬೋರ್ ಹಾಕಿದ್ರಿ ನಮ್ಮ ಎಲ್ಲ. ಈಗೇನು ಶಿವಮೂರ್ತಿ ಅಂತ ಮಲ್ಲಿಗೆ ಹಾಕಿಸಿದ್ರಲ್ಲ, ಅವರ ನೀರು ಕೊಟ್ಟು ಅವರು ಬದುಕಿಸಿ ನಮ್ಗೆಲ್ಲ. ಅವರ ಒಟ್ಟು ರೈತರು ಸ್ವಲ್ಪ ಆರ್ಥಿಕವಾಗಿ ಗಟ್ಟಿ ಆಗ್ಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ. ಅವಾಗ್ಲಿಂದ ನೀವು ಮಲ್ಲಿಗೆ ಮಲ್ಲಿಗೆ ಬಂದಿವಿ. ಮಲ್ಲಿಗೆ ಹಾಕುವ ಸ್ವಲ್ಪ ಉತ್ತಮ ಕತೆ ನಾವು ಮತ್ತೆ 60-70 ಎಕರೆ ಗಟ್ಟಲೆ ಹಾಕಿನಿ ಅಂದಿಂದ ಅಂತ ಅವ್ರು ದುಡಿದು ಮಾಡಿದ್ರು. ಅವ್ರದ್ದು ಮಲ್ಲಿಗೆ ಹಾಕಿದ ಮೇಲೆ ಈಗ ಒಂದು 6-7 ವರ್ಷದ ರೇಷ್ಮೆ ಹಾಕಿದೀವಿ. ರೇಷ್ಮೆನು ಉತ್ತಮ ಮಂದಿ ಹೊಲ ಸಿಕ್ತು ಮಗ್ಲಾಗ. ಹೊಲ ಸಿಕ್ಕ ಮೇಲೆ ಅದನ್ನು ಮಾಡಿದ್ವಿ, ಅದು ಚೆನ್ನಾಗೈತೆ. ಅದೇನ್ ಖರ್ಚು ರೇಷ್ಮೆ ಯಾವಾಗ್ಲಿಂದ ಶುರು ಮಾಡಿದ್ರು? 18ರಿಂದ ಮಾಡಿದ್ವಿ. ಮಲ್ಲಿಗೆ ಬೆಳೆಯೋದಕ್ಕೆ ಶಿವಮೂರ್ತಿಯವರು ಪ್ರೇರಣೆ, ರೇಷ್ಮೆ ಬೆಳೆಯೋದಕ್ಕೆ ಯಾರು ಪ್ರೇರಣೆ? ಏನಿಲ್ಲ, ಜನಗಳು ಒಬ್ರಿಗೊಬ್ರು ಹಾಕಿದ್ರಲ್ಲ, ಈಗ ಅದಕ್ಕೆ ಡಂಬರ್ ಸೆಟ್ರ್ ಅಂತ ಇರ್ತಾರೆ, ಅದಕ್ಕೆ ರೇಷ್ಮೆ ಸಂಬಂಧಪಟ್ಟಂಗ ಡಂಬರ್ ಸೆಟ್ರ್ ಅಂತ ಇರ್ತಾರ, ಅದಕ್ಕೆ ಮ್ಯಾನೇಜರ್ ಇದ್ದಂಗೆ ಲಕ್ಷಕ್ಕಾಗಿ ಸರ್ಕಾರದಿಂದ ಒತ್ತಡಲಿಂದ ಆತ ಇರ್ತಾರೆ. ರೇಷ್ಮೆ ಇಲಾಖೆಯವರೇ ಬರ್ತಾರೆ? ರೇಷ್ಮೆ ಇಲಾಖೆ ಒಬ್ಬರು ಬರ್ತಾನೆ, ಅವ್ರ ಹೇಳ್ಕೊಡ್ತಾರೆ ರೇಷ್ಮೆ ಹಾಕ್ರೆ ಚೆನ್ನಾಗತ್ತೆ, ಬಾರಿ ಖರ್ಚು ಕಮ್ಮಿ, ಔಷಧ ಇಲ್ಲ ಏನಿಲ್ಲ ಅಂತ ನೋಡಂಬಿಡತ್ತು. ಅದ್ ಮುಂದೆ ಎಲ್ಲ ಸುತ್ತು ಹಾಕಿ ಸ್ವಂತ ಭೂಮಿಯಲ್ಲಿ ಹಾಕಿದ್ರ? ನೀವು ಇಲ್ಲ, ಗುತ್ತಿಗೆ ಹೊಲದಲ್ಲಿ ಹಾಕಿವಿ ನಾವು. ನಿಮ್ಗೆ ಸ್ವಂತ ಭೂಮಿ ಇರೋದು ಎಷ್ಟು? 2 ಎಕರೆ ಐತೆ, ಒಬ್ಬೊಬ್ರು 2 ಎಕರೆ. ಇವೆಲ್ಲ ನಮ್ಮ ಮೂವರ ಅಂತ ಅಮ್ಮನಲ್ಲಿ 6 ಎಕರೆ ಬರ್ತದೆ, 6 ಎಕರೆ 3 ಎಕರೆ ಅದನ್ನ ಮಾಡಿವಿ, 2 ಎಕರೆ ರೇಷ್ಮೆ ಮಾಡಿವಿ, ಇನ್ನೊಂದು 2 ಎಕರೆ ಮಕ್ಕಳಿಗೆ ಮಾಡಿವಿ. ಗುತ್ತಿಗೆ ಭೂಮಿ ಇಡ್ಲಿಕ್ಕೆ ಶುರು ಮಾಡಿದ್ರು? ಶುರು ಮಾಡಿದ್ರು. ಮಲ್ಲ ಮಕ್ಕಳ ಅದೆಲ್ಲ ಮಲ್ಲಿಗೆಯಿಂದ ಆಗಿದ್ದು? ಮಲ್ಲಿಗೆ ಮ್ಯಾಕ್ ಬಂದಿವಲ್ಲ, ಬಂದ ಮೇಲೆ ಮತ್ತೆ ರೇಷ್ಮೆ ಹಾಕ ಬಳ ಜೋರ್ ನೋಡೋಣ, ಇದೆ ನೋಡೋಣ ಅಂತ ಮಾಡಿದ್ವಿ. ನಮ್ಮ ಸ್ವಂತ ಹೊಲದಾಗ ಗುಡನ್ ಮಾಡಿ ರೇಷ್ಮೆ ಮನೆ ಬೇಕು, ರೇಷ್ಮೆ ಮನೆ ಬೇಕು. ಮತ್ತೆ ಗವರ್ಮೆಂಟ್ ಸಬ್ಸಿಡಿ 360 ಎಷ್ಟು ಸೈಜ್ ಇದೆ ಅದು ರೇಷ್ಮೆ? 57 ಉದ್ದ 21 ಅದೇ ಆಗಲ್ಲ. ಅದು ರೇಷ್ಮೆ ಮನೆ ಇರೋದು ನಿಮ್ಮ ಸ್ವಂತ ಭೂಮಿ ಅಲ್ಲ, ಗುತ್ತಿಗೆ ತಗೊಂಡಿರೋ ಭೂಮಿ ಅಲ್ಲ? ಇಲ್ಲ, ಸ್ವಂತ ಭೂಮಿ ಐತೆ, ಅಲ್ಲೇ ಮಾಡ್ಕೊಂಡಿದ್ದೆ. ಎಲ್ಲ ಹತ್ತಿರದಲ್ಲಿ ಭೂಮಿ ಇರೋದು. ಸೊ ಈಗ ರೇಷ್ಮೆ ಮಾಡೋದಕ್ಕೆ ರೇಷ್ಮೆ ಇಲಾಖೆಯ ಸಹಾಯಧನ ಪ್ರೋತ್ಸಾಹ ಬೇಕೇ ಬೇಕು, ಅದಿಲ್ಲದೆ ಮಾಡ್ಲಿಕ್ಕೆ ಆಗಲ್ಲ. ಏನೇನ್ ತಗೊಂಡ್ರಿ ನೀವು ಇಲಾಖೆಯಿಂದ, ಯಾವ ರೀತಿ ಸಹಾಯಧನಗಳನ್ನ ತಗೊಂಡ್ರಿ? ಗವರ್ಮೆಂಟ್ ಸಬ್ಸಿಡಿ, ಇದು ಗೊಡನೆ ಕೊಡ್ತಾನ್ರಿ. ಅವರು ಸೌಲಭ್ಯ ಏನು ಗವರ್ಮೆಂಟ್? ಅದಕ್ಕೆ ಎಷ್ಟು ಖರ್ಚು ಬಂತು? ಅದಕ್ಕೆ ಎಷ್ಟು ಖರ್ಚು ಬರ್ತದೆ? ಸರ್ಕಾರ ಎಷ್ಟು ಸಹಾಯ ಮಾಡ್ತದೆ? ಅವತ್ತು ನಾನು 18 ರೂಪಾಯಿ ಕಟ್ಟಿದ್ವಿ, 5 ಲಕ್ಷ ರೂಪಾಯಿ ಮುಟ್ಟಿದ್ದೆ ಅವ್ರು ಗೋಡನ್ಗೆ. ಗೋಡನ್ಗೆ 5 ಲಕ್ಷ ರೂಪಾಯಿ ಕಟ್ಟಿದ್ರೆ 360 ಗವರ್ಮೆಂಟ್ ಕೊಡ, ಅಂದ್ರೆ 1 ವರ್ಷ ಆಗ್ಬೋದು 2 ವರ್ಷ ಆಗ್ಬೋದು, ಬಂದಾಗ ತಕೋಬೇಕು. ನಮ್ಗೆ ಗವರ್ಮೆಂಟ್ಗೆ ಅವಸರ ಕೊಡೋದಲ್ಲ, ಅವಸರಕ್ಕೆ ಬರೋದಿಲ್ಲ. ಅದು ಮತ್ತೆ ತಕ್ಕಾದ್ಮೇಲೆ ಮತ್ತೆ ಅವಾಗ ನಾಟಿ ಆಗಿದ್ದು ಅರ್ಧ ಪೇಮೆಂಟ್ ಕೊಡ್ತಾರೆ ಅವು, 20-25 ಸಾವಿರ ಆಗ್ಲಿಕ್ಕೆ ಕೊಡ್ತಾರೆ. ಗೊಬ್ಬರ ಕೊಡ್ತಾರೆ, ಎಲ್ಲ ಸೌಲಭ್ಯ ಅದಾವ, ಇಲ್ಲ ಅಂತಲ್ಲ. ಔಷಧ ಒಂದು ಇಲ್ಲ, ಅದಕ್ಕೆ ಏನು ಔಷಧ ಹಾಕಂಗಿಲ್ಲ, ಔಷಧ ಹಾಕಂಗಿಲ್ಲ, ಔಷಧ ಹೊಡೆಯಂಗ, ಔಷಧಿ ಖರ್ಚು ಇಲ್ವೇ ಇಲ್ಲ, ಏನಿಲ್ಲ. ಗೊಬ್ಬರ ಹಾಕ್ಬೇಕು ನೇರಳೆ ಚೆನ್ನಾಗಿ ಬರಬೇಕು ಅಂದ್ರೆ ಈ ದಂತ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ, ಸಗಣಿ ಗೊಬ್ಬರ ಸಾಲ್ ಬಿಟ್ಟು, ಕೋಳಿ ಗೊಬ್ಬರ ಕೂಡ ಹಾಕ್ತೀವಿ ನಾವು, ಏನಾದ್ರು ಸಾಲ್ ಮಾಡೋದು ಮುಚ್ಚಿ. ರೇಷ್ಮೆ ಮನೆ ಅಂದ್ರೆ ಅದು ಒಂಥರ ICU ಇದ್ದಂಗೆ, ಶಿಶು ಮಕ್ಕಳಿಗೆ ಆರೈಕೆ ಮಾಡ್ಕೊಳಕ್ ಹೆಂಗಿರ್ತೋ ಹಾಗೆ, ಅದಕ್ಕಿಂತ ಹೆಚ್ಚಿನದು ಸೂಕ್ಷ್ಮವಾಗಿರ್ಬೇಕು. ಏನೇನ್ ನಿರ್ವಹಣೆ ಮಾಡಿದ್ರಿ, ಹೇಗಿರ್ತದೆ ಅದರ ಒಳಗಡೆ ಹೋದ್ರೆ ಅವುಗಳಿಗೆ ತೊಂದರೆ ಆಗ್ಲಾರ್ದಂಗೆ? ಕಿಟಕಿ ಒಂದು 35-40-42 ಕಿಟಕಿ ಅದಾವ, ಅದಕ್ಕೆ ಕಿಟಕಿಗಳು, ಅದು ಗಾಳಿ ಅದನ್ನ ತೆಗೆದು ಬಿಟ್ರಂತ AC ಬಂದಂತ, ಕಿಟಕಿ ಮಾಡಿರೋದಿಲ್ಲ, ಮುಚ್ಚಾವ ಓಪನ್ ಆಗಿಬಿಟ್ರಿ, ಗಾಳಿ ಆಡ್ತಾ ಇರ್ತದೆ, ಗಾಳಿ ಆಡ್ತಾನೆ ಇರ್ತದೆ, ಗಾಳಿ ಆಡ್ದಂಗ ಅದು ಈ ಗಾಳಿ ಬಂದ್ರೆ ಈ ರೋಗಗಳು ಹೋಗ್ತಿರ್ತಾರೆ ಬರಗಾಲದಲ್ಲಿ. ಅಲ್ಲಿ ಯಾವ ದಿಕ್ಕಿಗೆ? ಉತ್ತರ ದಕ್ಷಿಣ ಪೂರ್ವ ದಕ್ಷಿಣ ಕಟ್ಟಿ ಕೂಡ ಅಲ್ಲಿ ಅಕಸ್ಟರ್ ಒಬ್ರು ಪೂರ್ವ ಪಶ್ಚಿಮಕ ಕಟ್ತಾರ, ಅವ್ರು ಇಷ್ಟ ಬಂದಂಗ ಅವ್ರು ಕಟ್ಟಿಗೆ ಅಂತಾರೆ, ನಾವು ಉತ್ತರ ದಕ್ಷಿಣಕ್ಕೆ ಹಿಂಗೆ ಕಟ್ಟಿವಲ್ಲ. ಆದ್ರೆ ಮತ್ತೆ ಎಲ್ಲ ಚೆನ್ನಾಗೈತೆ ನಮ್ಗೆ, ಒಳ್ಳೆ ಹೊಲದಲ್ಲಿ ಲೈಟಿಂಗ್ ಇಟ್ಟಿ ಬೇಸಿದ್ವಲ್ಲ, ಅದಕ್ಕೆ ನಮ್ಗೇನು ತೊಂದರೆ ಇಲ್ಲ ಅದು ಹಾಕಿದ. ಈಗ ನೀವು ಹೇಳ್ತಾ ಇದ್ದೀರಿ ರೇಷ್ಮೆ ಅನ್ನೋದು ಆರ್ಥಿಕವಾಗಿ ಲಾಭದಾಯಕ, ಒಬ್ಬ ಸಾಮಾನ್ಯ ರೈತನು ತನ್ನ ಜೀವನ ಸುಧಾರಣೆಗೆ ಈ ಕೃಷಿಯನ್ನು ಮಾಡಬಹುದು, ರೇಷ್ಮೆ ಕೃಷಿಯನ್ನು ಮಾಡಬಹುದು. ಆಳಿನ ಕೂಡ ಖರ್ಚಿಲ್ಲ, ಮಲ್ಲಿಗೆ ಅಂದ್ರೆ ಆಳಿನ ಖರ್ಚು ಬಾರಿ ಖರ್ಚು, ಇದರಲ್ಲಿ ಗಂಡೆ ಇದ್ರು ಎರಡು ಕಂಪ್ಯೂಟರ್ 4,000 ಪಾಸ್ ಆದ್ರೆ 4,000 ಕಂಪ್ಯೂಟರ್ ಬಾಗ್ಯಾಕೋದು. ಇಬ್ರು 1 ಎಕರೆ ಕೃಷಿ ಮಾಡಬಹುದು, 2 ಎಕರೆ ಮಾಡಬಹುದು, 2 ಎಕರೆ ಮಾಡಬಹುದು, ಇಬ್ಬರೇ ಸಾಕು, ಇಬ್ರು ಫಸ್ಟ್ ಇದ್ರೆ ಸಾಕು. 4,000 ಪಾಸ್ ಆದಾಗ 4 ಮಂದಿ ಬೇಕು ಅಷ್ಟೇ, ಅಂದ್ರೆ 6 ದಿನ ಬೇಕಷ್ಟೇ, ಆಮೇಲೆ ಬೇಕಲ್ಲ. ಅಂದ್ರೆ ಒಂದು ಸಾಮಾನ್ಯ ಕುಟುಂಬ ರೇಷ್ಮೆ ಕೃಷಿಯನ್ನು ಅವಲಂಬಿಸಿದ್ರೆ ಏನ್ ಸಮಸ್ಯೆ ಇಲ್ಲ, ಸಮಸ್ಯೆ ಏನಿಲ್ಲ. ಈಗ ಕೆಲವು ಕೃಷಿ ಒಳಗಡೆಗೆ ಆಳುಗಳು ಸಿಗ್ತಾ ಇಲ್ಲ, ಇವತ್ತು ಔಷಧಿ ಸಿಂಪಡಿಸೋರಿಲ್ಲ, ಗೊಬ್ಬರ ಹಾಕೋದು ಸಮಸ್ಯೆ, ಹೀಗೆಲ್ಲ ಸಮಸ್ಯೆಗಳು ಇರ್ತವೆ. ಏನು ರೇಷ್ಮೆ ಅಂತ ಏನಿಲ್ಲ, ಏನಿಲ್ಲ. ಮೊದ್ಲ ಬಂಡವಾಳ ಹಾಕಿದ್ರೆ ದೊಡ್ಡ ಖರ್ಚು, ಗೋಡನ್ ಕಟ್ಟೋದು ಮೊದ್ಲ ಅದು ಒಂದೇ ದೊಡ್ಡ ಖರ್ಚು, ಆಮೇಲೆ ಗೌರ್ಮೆಂಟ್ ಬಂದಾಗ ಕೊಡ್ತಾ ಇಲ್ಲ ಅಂತ ಅಲ್ಲ. ಮತ್ತೆ ಈಗೆಲ್ಲ ಸ್ವಲ್ಪ ಹೆಚ್ಚಿನ ಮಾಡಿದಾಗ ಈಗ 4,00,000-5,000 ಮಾಡ್ಯಾರ ನಮ್ಮ ಎಷ್ಟಿಗೆ, ಜನರಲ್ಲಿ 3 ಚಿಲ್ಲರೆ ಮಾಡ್ಯಾರ, ಅದೆಲ್ಲ ಈಗೆಲ್ಲ ಅದಾವು. ಈಗ 8 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ಕೊಡೋಣ ಕತ್ತಿ ಕಟ್ಟಪ್ಪ, ಈ ಕಟ್ಟಪ್ಪ 10 ಲಕ್ಷ ರೂಪಾಯಿ ಒಳಗೆ ಯಾವ್ದು ಆಗೋದಿಲ್ಲ. ನೋಡಿ, ನೀವು ಒಂದ್ ಕಾಲದವರೆಗೂ ಪಾರಂಪರಿಕ ಕೃಷಿಗಳನ್ನು ಮಾಡ್ಕೊಂಡು ಬಂದಿರೋರು, ಅಂದ್ರೆ ರೇಷ್ಮೆ ಕೃಷಿ ಮಾಡ್ಬೇಕಂದಾಗ ನಮ್ಗೊಂದ್ ತಿಳುವಳಿಕೆ ಬೇಕು, ತರಬೇತಿ ಬೇಕು ಅಂತ ಅನ್ಸುತ್ತ ನಿಮ್ಗೆ? ಅವಾಗ ಏನಾದ್ರು ನಮ್ಗೆ ಅನುಭವ ಬೇಕು, ಅದ್ರ ಬಗ್ಗೆ ಹೆಚ್ಚು ತಿಳ್ಕೊಳ್ಬೇಕು. ಈಗ ರೇಷ್ಮೆ ಹಾಕಿರ್ತಾರ, ಅವ್ರ ಹೊಲ್ದಾಗ ಮಾಡಿದ್ರಿ ಅಂತ ಅವ್ರು ತಿಳ್ಕೊಂಡ್ ಇನ್ನೊಂದ್ ಮಟ್ಟ ಇದನ್ನ ಮಾಡ್ಕೊಂಡು ನಾವು ಮುಂದುವರಿಸ್ತೀವಿ. ಸಣ್ಣದೊಂದು ಟ್ಯಾಕ್ಟ್ರಿ ಮಾಡಿದ್ವಿ, ಅದಕ್ಕೆ ಏನು ಸಾಮಾನು ಪಡಿ ಎಂಟು ಎರಡು ಲೆಕ್ಕ ಕಚ್ಚಿಬಿಟ್ಟಿವಿ. ಅದಕ್ಕೆ ಬೇಕಂದಾಗ ಒಂದು ಟ್ರಿಲ್ಲರ್ ಹೊಡೆಯೋದು, ಕುಂಟೆ ಹರಗೋದು ಮಾಡ್ತೀವಿ, ಸಾಲ್ ಬಿಡೋದು, ಗೊಬ್ಬರ ತುಂಬೋದು, ಮುಚ್ಚೋದು, ಮತ್ತೆ ಕಟಾವ್ ಮಾಡತ್ತಾನೆ. ಎರಡು ತಿಂಗಳಿಗೆ ಒಂದು ಕಟಾವ್ ಆಗುತ್ತೆ, ಎರಡು ತಿಂಗಳ ಮೇಲೆ ಕಟಾವ್ ಮಾಡಿದ್ವಿ, ಸೊಪ್ಪು ಕಟಾವ್ ಆಗ್ತದೆ. ಮತ್ತೆ ಆಮೇಲೆ ಗಲೀಜು ಪಲೀಜು ಮತ್ತೆ ಕಟ್ ಮಾಡಿ ಮತ್ತೆ ಸೊಪ್ಪು ಬೆಳೆ ಬಿಟ್ಬಿಡ್ತೀವಿ, ಮತ್ತೆ ಗೊಬ್ಬರ ಹಾಕಿ. ಅದೇ ಸರ್ಕಾರಿ ಗೊಬ್ಬರ ಕೂಡ ಬಹಳ ಏನಿಲ್ಲ, ಎಕರೆಗೆ ಒಂದು ಚೀಲ ಹಾಕಿದ್ರೆ ಸಾಕು. ಈ ತಂದು ಕೊಟ್ಟಿಗೆನ ವರ್ಷಕೊಮ್ಮೆ ಏರತ್ತಿರ್ಬೇಕು, ಅದನ್ನ ಇರ್ಬೋದು, ಕುಳಿ ಗೊಬ್ಬರ ಇರ್ಬೋದು. ಈಗ ನೋಡಿ, ರೇಷ್ಮೆ ಹಿಪ್ಪುನೇರಳೆ ಬೆಳೆಯೋದಕ್ಕೆ ದನದ ಕೊಟ್ಟಿಗೆ ಬೇಕೇ ಬೇಕು, ಕಂಪಲ್ಸರಿ. ನೀವು ದನಕರುಗಳು ಇದಾವ? ಇಲ್ಲ, ದನಕರು ಇಲ್ಲ, ನಮ್ಮ ಬಾಳ ಒಂದ್ ನಾಲ್ಕು ಇರ್ತಾವ, ಅವು ಏನಾಗೋದಲ್ಲ, ಬೇರೆ ಕಡೆ ತಗೊಂಡ್ಬರ್ತೀವಿ ನಾವು, ಖರೀದಿ ಮಾಡ್ತೀವಿ, ಖರೀದಿ ಮಾಡ್ತೀವಿ. ನಮ್ಮ ಕಮ್ಮಿ ಮಗ್ಳ ವ್ಯಾಪಾರ ಮತ್ತೆ ಅಲ್ಲಿ ತಗತ್ತೀವಿ, ದನಕದ್ದು ತಂದು ತಾಕ್ತೀವಿ ಊರಾಗ. ಮತ್ತೆ ಟನ್ ಲೆಕ್ಕ 1200 ರೂಪಾಯಿ ಟನ್ನು, 1500 ರೂಪಾಯಿ ಟನ್, ಈ ವರ್ಷ 2000 ರೂಪಾಯಿ ಟನ್ ಕೋಳಿ ಗೊಬ್ಬರ ಅಂತ ತಾಕ್ತಿ. ಊರಾಗ 3000-4000 ರೂಪಾಯಿ ಟ್ರಿಪ್ ಸಗಣಿ ಗೊಬ್ಬರ ಸಿಗ್ತೈತಿ. ರೇಷ್ಮೆ ಹುಳ ಎಲ್ಲಿಂದ ತರ್ತೀರಿ? ಈಗ ನಾನು ತರ ಇಲ್ಲಿ ಮಗ್ಲ ಕೆಸರ ಮಂಡಿ ಇರ್ತದೆ, ಕೇಸರ ಮಂಡಿ ಅಲ್ಲಿ ಬಿಟ್ಬಿಟ್ಟಿವಿ ಸರಿ ಏನಂತ ಒಂದ್ ವರ್ಷ ಮಾಡಿದ್ವಿ. ಈಗ ಕಿರಣಿಗೇರಿ ಅಂತ ಬರ್ತಾವ, ಕಿರಣಿಗೇರಿ ಅಂತ ಎಲ್ಲಿ ಈಗ ಬೆಂಗಳೂರು ಮಗ್ಲ ಯಾಕಡೆ ಅವರೇ ತಂದು ಇಳಿಸಿ 5600 ರೂಪಾಯಿ ಒಂದು 100 ಮಟ್ಟಿಗೆ ಅವ್ರ ತಂದು ಇಳಿಸೋಕ. ನೀವು ಮೊಟ್ಟೆ ತರ್ತೀರಾ ಅಥವಾ ಹುಳನ ತಂದು ಇಳಿಸೋಕ? ಯಾವ ಹಂತದಲ್ಲಿ ತರ್ತಾರೆ ಅವರು? ಎಷ್ಟು ಜ್ವರ ದೊಡ್ಡ ಟ್ರೈಗಳು ಬರ್ತಾವ, ಅದ್ರಾಗ ರಾತ್ರಿ ಬರ್ಬೋದು, ಮುಂಜಾನೆ ಬರ್ಬೋದು, ಅವ್ರು ಬಂದಾಗ ಇಳಿಸಬೇಕು, ಪೇಮೆಂಟ್ ಆಗದಿದ್ದರೆ ಕಳಿಸ್ಬಿಡ್ಬೋದು. ನೀವು ಮೊದಲೇ ಅವ್ರಿಗೆ ಬೇಡಿಕೆ ಕೊಟ್ಟಿರ್ತೀರಿ? ಫೋನ್ ನಂಬರ್ ಇರ್ತಾವ್ರಿ, ಫೋನ್ ನಂಬರ್ ಹೇಳಿರ್ತೀವಿ, ಒಂದ್ ತಿಂಗಳ ಅಥವಾ ಹೇಳ್ಬೇಕು ಅವ್ರಿಗೆ, ನಮ್ಗೆ ಇಷ್ಟು ಮಟ್ಟಿ ಬೇಕು, ಇಷ್ಟು ಇದಿಲ್ಲ ಅಂತ. 200 ಮಟ್ಟಿ 250 ಒಂದ್ 2 ಎಕರೆ ಐತಂದ್ರೆ 250 ಮಟ್ಟಿ ಇರ್ತೀವಿ. 250 ಮಟ್ಟಿ ಹೇಳಿದ್ರೆ ಅದ ಕರೆಕ್ಟ್ 2.5-3 ಕ್ವಿಂಟಲ್ ಬೆಳಿತೀವಿ. ಒಂದ್ಸಲ ಇಳುವರಿ ಹುಳ ಸಂಖ್ಯೆ ಹೆಚ್ಚಿಗೆ ಕೊಟ್ಬಿಟ್ಟು 200 ಹುಳುಗಳು ಇರ್ತವೆ ಒಂದು ಮಟ್ಟಿಗೆ. ಒಂದು ಮಟ್ಟಿ ಅಂದ್ರ 400 ಚಿಲ್ಲರ ಮಟ್ಟಿ ಹುಳ ಬರ್ತದೆ, ಹುಳ ಇರ್ತದೆ, ಹುಳ ಇರ್ತದೆ 400 ಚಿಲ್ಲ ಹುಳ ಒಂದು ಮಟ್ಟಿಗೆ. ಅದರಂತೆ ಈಗ ಅದಕ್ಕ ಈಗ 200-250 ಮಟ್ಟಿ ಅದ್ರ ಕೂಡ ನನಗೆ ಅದ ಈಗ ಸಿಕ್ಕಾಪಟ್ಟೆ. ನೀವು 1 ಎಕರೆ ಬೆಳಿತೈತ್ರಿ ರೇಷ್ಮೆ? ರೇಷ್ಮೆಗೆ 4 ಎಕರೆ ಇದೆ. 4 ಎಕರೆಗೆ ಎಷ್ಟು ಹುಳುಗಳು ಬೇಕಾಗ್ತದೆ ಈಗ? ಎಷ್ಟು 200-250 ಮಟ್ಟಿ ಮಾಡ್ತೀವಿ. 250 ಮಟ್ಟಿ ಅಂದ್ರೆ ಈಗ ಒಂದು ಮಟ್ಟಿಗೆ 400-300 ಚಿಲ್ಲರ ಕೊಡ್ತಾರೆ ಹುಳ ಸಂಖ್ಯೆ, ಅದ್ರ ಲೆಕ್ಕ ಹಾಕಿಬಿಟ್ರೆ ಅದ್ರ ಲೆಕ್ಕ ಸಿಗ್ತದೆ 1200-1200 ಎಷ್ಟನೇ ಜ್ವರದಲ್ಲಿ ತಂದು ಕೊಡ್ತಾರೆ ಅವ್ರು? ಅವರು 2ನೇ ಜ್ವರ ಪಾಸ್ ಆಗಕ್ಕ ಹತ್ತಂದ್ರೆ ತಂದು ಬಿಡ್ತಾರೆ, 4 ಜ್ವರ ಪಾಸ್ ಆಗೋದು 2ನೇ ಜ್ವರ ಕೊಡ್ತಾವ. ನಾವು 2 ಜ್ವರ ಪಾಸ್ ಮಾಡ್ಕೊಂಡು ಅದ 4ನೇ ಜ್ವರ ನಾವು 2ನೇ ಜ್ವರ ತಂದು ಕೊಟ್ಬಿಡ್ತಾರೆ ಇಲ್ಲಿ. ಫಸ್ಟ್ ಒಂದು ಅವರೆಲ್ಲ ಇದು ಮಾಡಿರ್ತಾರೆ, 2ನೇ ಜ್ವರ ಇಲ್ಲಿ ಬಂದ್ಬಿಡ್ತಾವ. ಸೊ ಅವಾಗ ನೀವು ಇಲ್ಲಿಂದ ಹಿಪ್ಪುನೇರಳೆ ರೆಡಿ ಇರ್ತದೆ? ರೆಡಿ ಮಾಡಿ ತೊಳೆದು ಗಿಳಿದು ಕೈದು ಒಂದು 7 ಸಾವಿರ ತೊಳೆದಿರ್ಬೇಕಾದ್ರೆ ಅದು ಮೆಡಿಸಿನ್ ಇರ್ತೈತೆ, ಅದಕ್ಕೆ ಸಂಬಂಧಪಟ್ಟಾಗ ಡಕಲ್ ಅಸ್ತ್ರ ಅಂತವೆಲ್ಲ ಇರ್ತಾವ, ಅದನ್ನೆಲ್ಲ ಗೋಡನ್ನು ಪ್ರೆಷರ್ ಪಂಪ್ ಇಲ್ಲಿಂದ ಬರ್ತಾ ಇರ್ತೀವಿ. ಪ್ರೆಷರ್ ಪಂಪ್ ಎಲ್ಲ ಕ್ಲೀನ್ ಆಗಿ ತೊಳಿಬೇಕು, ಅದು ನಾಳೆ ಬರ್ತದೆ ಅಂತ ಅವ್ರು ಹೇಳ್ತಾರೆ, ಇಂಥ ದಿನ ಬರ್ತಾವ. ಅವ್ರು ಚಾಕಿ ಮಾಡೋದು 7 ದಿನ ಬೇಕಾದ್ರು, ಹುಳ ಸಣ್ಣ ಮರಿ ಮರಿ ಆಗತ್ತೆ ಇರ್ತಾವೆ, ಆ ಮರಿ ಆಗ್ಬೇಕಾದ್ರೆ ಅದನ್ನ 7 ದಿನದಾಗ ಬರ್ತಾವಲ್ಲಕ್ಕ ನಾಳೆ ಬರ್ತಾವ ಕನ್ಫರ್ಮ್ ಆಗ್ಬೇಕು. ಈಗ ಸುಣ್ಣಗಿನ ಹೋಗಿ ಗೆಡ್ಡೆ ಗಿಡ್ಡೆ ಮಾಡಿ ರೆಡಿ ಮಾಡಿರ್ತೀವಿ. ರೇಷ್ಮೆ ಹುಳುಗಳಿಗೆ ಏನ್ ಸಮಸ್ಯೆಗಳನ್ನು ನೋಡಿದ್ರಿ, ಏನ್ ಸಮಸ್ಯೆ ಆಗ್ಬೋದು ಮುಂದೆ ಬರ್ತಾ ಬರ್ತಾ ಇದ್ದಾಗ ಏನಾದ್ರು ಸಮಸ್ಯೆಗಳು ಕಂಡು ಬಂದಿದ್ವ ಹೇಗೆ? ಒಂದೊಂದ್ ಏನ್ ಮಾಡ್ತಾವ್ ಹಿಂಗ್ ಮಾಡಿ ಮುಚ್ಕೊಂಡತಿ, ಹಿಂಗ್ ಮಾಡಿ ಮುಚ್ಕೊಂಡಾಗ ಒಂದ್ ಹಾಲ್ರ ಹೋಗಿ ಟಚ್ ಆಗೋದು, ತೋದ್ ಸೊಪ್ಪು ತಿಂದ್ರೆ ಹಾಲ್ ರೋಗ ಬರ್ತೈತಿ, ಸೊಪ್ಪುಗಳು ಹಾಲ್ ರೋಗ ಅಂತಾರ, ಹಾಲ್ ರೋಗ ಅಂತಾರ, ಅದಕ್ಕೊಂದು ಅದೊಂದು ರೋಗ. ಏನಾಗ್ತದೆ ಅದಕ್ಕೆ? ತೋದ್ ಸೊಪ್ಪು ತಿನ್ನಂದ್ರೆ ಆಮೇಲೆ ಸರಿಯಾದ ರೀತಿ ಗೂಡ್ ಕಟ್ಟಲ್ಲ, ಲಾಸ್ಟ್ ಸಮಸ್ಯೆ ಗೊತ್ತಾಗತ್ತೆ. ಈಗ ನಮ್ ಮಧ್ಯೆ ಮೇದ್ಬಿಡ್ತಾವ್, ಒಂದೊಂದ್ ನಡುಕ್ ಏನಾರು ಇದಾತಂದ್ರೆ ಅವಾಗ ಒಂದು ಸರಿಯಾದ ರೀತಿ ಇದಾಗೋದು, ಕರೆಕ್ಟ್ ಆಗಿ ಅದು ಜ್ವರ ಪಾಸ್ ಮಾಡಿಸ್ಬೇಕು. ಅದು ಕೂಡ ಸೊಪ್ಪು ತೊಯ್ದಿರ್ಬಾರ್ದು, ತೊಯ್ದಿರ್ಬಾರ್ದು, ಕರೆಕ್ಟ್ ಆಗಿರ್ಬೇಕು. ಅದು ಕೂಡ ಬ್ಯಾಸಿ ಟೈಮ್ ಒಬ್ಬೊಬ್ರು ತೋರಿಸಿ ಕೊಡ್ತಾರ, ಸೊಕ್ಕಿ ಈ ಮಳೆಗಾಲದಿಂದ ಒಳ್ಳೆ ಸೊಕ್ಕಿಲಿ ಇರ್ತಾರೆ ಸೊಪ್ಪು, ಈಗ ಕೊಟ್ರೆ ಏನ್ ತೊಂದ್ರೆ ಬರಲ್ಲ. ಅದು ತೋದ್ರಬಾರ್ದು, ಮಳೆ ಆಗ ತೋದ್ ಕೊಟ್ಟನಂದ್ರೆ ಮುಂದೆ ಗೂಡ್ ಕಟ್ಟ ಮುಂದೆ ಹಾಲು ರೋಗ ಟಚ್ ಆಗತ್ತೆ. ಆ ಟೈಮ್ನಾಗ ನೀವು ಯಾವ ರೀತಿಯ ಸೊಪ್ಪು ಕೊಡ್ಬೇಕು? ಈ ಮಾಮೂಲಿ ಆಗಿದ್ರೆ ಸಾಕು, ಇಬ್ಬನಿ ಸೊಪ್ಪು ಇದ್ರೆ ಇನ್ನೂ ಬೇಸ್, ಇಬ್ಬನಿ ಸೊಪ್ಪು ಇರ್ತಾರೆ ತೊಂದ್ರೆ ಬರಲ್ಲ. ಮಳೆ ಬಂದು ತೋದ್ ಪಡಿ ಪಡಿ ಕೊಟ್ಬಿಟ್ರೆ ಏನಾಗಲ್ಲ, ಏನ್ ಸಮಸ್ಯೆ, ಏನ್ ಸಮಸ್ಯೆ ಇರಲ್ಲ. ರೇಷ್ಮೆನೇ ಬಾರಿ ಈ ಪ್ರೇಮಸ್ ಅಂದ್ರೆ ಅದು ಗೊತ್ತು, ಬಾರಿ ಕಾಳು ಗೋಳು ಏನಿಲ್ಲ, ಗಂಡೆ ಅಂತ 4 ಮಂದಿ ಆರಾಮ. ಯಾರ್ಯಾರು ಕೆಲಸ ಮಾಡ್ತೀರಿ ನೀವು ರೇಷ್ಮೆ ಮನೆಯೊಳಗೆ? ಆಮೇಲೆ ನಮ್ಮ ಹೆಣ್ಮಕ್ಳು, ನಾವು, ನಮ್ಮ ಹುಡುಗರು, ನಾವು ತಮ್ಮನೆ ಇದ್ದೀವಿ, ಅವರೆಲ್ಲ ಮಾಡ್ತೀವಿ. ಹಿಪ್ಪುನೇರಳೆ ಎಲ್ಲಿ ತಗೊಂಡ್ಬಂದ ನೀವು ಫಸ್ಟ್ಗೆ? ಎಲ್ಲಿ ತಂದು ನಾಟಿ ಮಾಡ್ಕೊಟ್ರಿ? ಅದು ಇದು ಇದ್ರ ತನಕ ತರ್ತೀವಿ, ಒಂದು ಆಂಧ್ರ ಮೋಂಡ್ರಿ ಅಗ್ರಹಾರ ಅಗ್ರಹಾರದ ಫಸ್ಟ್ ತರಿಸಿದ್ವಿ. ಇಲ್ಲೆಲ್ಲ ಹತ್ರದಲ್ಲಿ ನಿಮ್ಗೆ ಸಿಗ್ತದೆ ಹಾಕಿ ಈಗ ಇಚ್ಚಿಚಿ ಮಾಡಕತ್ತಾರೆ, ಅಲ್ಲಿ ಮಾಡಕತ್ತಾರೆ, ಫಸ್ಟ್ ಅಗ್ರಹಾರದ ತರಿಸಿದ್ವಿ ನಾವು, ಲಾಸ್ಟ್ ಮೋಂಡ್ರಿ ನಮ್ಮ ಕರ್ನಾಟಕ. ಅದಂಗೆ ವರ್ಷ ವರ್ಷ ಬರ್ತಾನೆ ಇರ್ತದೆ? ಅದು ವರ್ಷ ವರ್ಷ ಆಗಿ ಒಂದು 20 ವರ್ಷ ಲೈಫ್ ಲ್ಯಾಂಗ್ ಅದ ಹಾಕಿಬಿಟ್ರೆ ಅದು ಗಿಡ ಕಟಾವ್ ಮಾಡ್ಕೊಂಡು ಚಿಗಿರ್ಬಾರ್ದು, ಗೊಬ್ಬರ ಹಾಕೋದ್ರೆ ನಾವು ಚಿಗಿರ್ಬಾರ್ದು, ಅದು ತೆಗೆಯ ಅವಶ್ಯಕತೆ ಇರೋದಿಲ್ಲ. ಅದು ಒಂದು ಸಲ ಹಾಕಿದ್ರೆ ಒಂದು 20 ವರ್ಷ 30 ವರ್ಷ ಬರ್ತದೆ, ನಮಗೆ ಬೇಡದ ತಕ್ಕೋಬೇಕು ಅಷ್ಟೇ. 20 ವರ್ಷ ಅನ್ಕೊಳ್ರಿ. ಹಿಪ್ಪನೇರಳೆ ಗಿಡಕ್ಕೆ ಸಮಸ್ಯೆಗಳು ಉಂಟ ಎಲೆಗೆ? ಅದು ಮುಟ್ಟಕಂತ ಬರ್ತೈತಿ ಬರ್ತೈತಿ, ಅದಕ್ಕೊಂದು ಇದು ಹೊಡಿಬೇಕಂದ್ರೆ ನಾವೇನು ಇವತ್ತಿಗೆ ಅಂತ ಏನು ಉಪಾಯ ಮಾಡಿಲ್ಲ, ನಿಮ್ಗೆ ಅಂತ ಸಮಸ್ಯೆ ಕಂಡಿಲ್ಲ? ಕಂಡೇ ಇಲ್ಲ, ಎಲ್ಲಾನು ಮಾಡ್ತಾರೆ. ನಿಮ್ಗೆ ಬರ್ತದೆ ಕೌಂಟ್ ಅನ್ನೋ ಬರ್ತದೆ. ಅದು ಬಂದಾಗ ಯಾವ ಅವರು ಟ್ಯಾಬ್ಲೆಟ್ ಹೇಳ್ತಾನೆ, ಇಂಥ ಔಷಧಿ ಹೊಡ್ರಿ, ಇಂಥ ಇದು ಹೋಗ್ತಂತ ಹೋಗ್ತಾವ. ಔಷಧಿ ಹೋಗ್ತಾವ, ನಾವಂತ ಯೂಸ್ ಮಾಡಿಲ್ಲ, ನಾನು ಇವತ್ತಿಗೆ ಅಂತ ಅವ್ರು ಮಾಡಿಲ್ಲ, ಯಾವ ಔಷಧಿನೂ ಹೊಡ್ದಿಲ್ಲ. ಆ ಟ್ಯಾಬ್ಲೆಟ್ ಏನು ಸಂಬಂಧಪಟ್ಟಂಗೆ ಇರ್ತದೆ ಅದನ್ನ ಹೇಳ್ತಾನಂತ ಬಂದು, ಇದರಿಂದ ಇಂಥ ಎಣ್ಣೆ ಹೊಡ್ರಿ ಹೋಗ್ತಿ ಅಂದ್ರೆ ಕ್ಲೀನ್ ಹಾಕಿ ಅವ್ರ ಪ್ರಕಾರ ಎಲ್ಲ ಕ್ಲೀನ್. ಅವರು ಎಲ್ಲ ಆಟಾಡ್ಕೊಂತ ಇರ್ತಾರೆ, ಎಲ್ಲ ಹೊಲಗಳು ಆಟಾಡ್ತಾರೆ, ಅವರೆಲ್ಲ ಓಡಾಡ್ತಾರೆ. ಅವ್ರು 8 ದಿವಸಕ್ಕೆ 10 ದಿವಸಕ್ಕೆ ಹಂಗ ಬರ್ತೀವಿ, ಎಲ್ಲ ಹೊಲಗಳು ಆಟಾಡ್ತಾರೆ. ಅವ್ರಿಗೆ ನೀವೇನಾದ್ರೂ ಚಾರ್ಜ್ ಕೊಡ್ಬೇಕಾ? ಏನಿಲ್ಲ, ಬಟ್ ನಿಮ್ಗೆ ಮಾರ್ಗದರ್ಶನ ಮಾಡ್ತಾರೆ? ಮಾಡ್ತಾರೆ, ಎಲ್ಲ ಹೊಲಗಳು ಮಾಡ್ತಾರೆ. ಅವ್ರಿಗೆ ಗೌರ್ಮೆಂಟ್ ಕೊಡ್ತಾರೆ, ಗೌರ್ಮೆಂಟ್ ಏನು ಸೌಲಭ್ಯ ಬೇಕೋ ಅದನ್ನ ಅವ್ರು ಮಾಡಿಸ್ಕೊಡ್ತಾರೆ. ನಮ್ಮೆಲ್ಲ ಖಾತೆ ಇಸ್ಕೊಂಡು ಈಗ ನಿಮ್ಗೆ ರೇಷ್ಮೆ ಮನೆ ಮಾಡ್ಕೊಳ್ಳಕ್ಕೆ ರೇಷ್ಮೆ ಇಲಾಖೆಯಿಂದ ಸಹಾಯಧನ ಸಿಕ್ಕಿದೆ, ಮತ್ತೆ ಬೇರೆ ಯಾವ್ಯಾವ ಕಾರಣಕ್ಕೆ ಆ ಇಲಾಖೆಯ ಸಹಾಯ ಸಿಗ್ತದೆ ನಿಮ್ಗೆ? ಅದೇ ಅವ್ರ ರೇಷ್ಮೆ ಸಂಬಂಧಪಟ್ಟಂಗೆ ಒಂದೇ ಸಿಗುತ್ತೆ, ಅದ್ರಲ್ಲಿ ಬೇರೆದ ಏನು ಬರಲ್ಲ. ಈಗ ಅಗಿ ನಾಟಿ ಮಾಡಕ್ ಕೂಡ ಕೊಡ್ತಾರೆ, ಅವರೇ ಕೊಡ್ತಾರೆ, ಅದು ಕೊಡ್ತಾರೆ, ಅವ್ರು ಕೊಡಿಸ್ತಾರೆ ಎಲ್ಲ ಖಾತೆ ತಗೊಂಡು. ಅದು ಹೆಂಗೆ, ಅದು ಯಾವ ಲೆಕ್ಕದಲ್ಲಿ? ಕತ್ರಿಗೆ ಸಂಬಂಧಪಟ್ಟ ಮಾಮೂಲಿ ಡೈರೆಕ್ಟ್ ಆಗಿ ಎಲ್ಲ ದುಡ್ಡು ಹಾಕಕ್ ಬರಲ್ಲ. ಈಗ 100 ಆಳು ಇರ್ತದೆ ಒಬ್ಬ ಮನುಷ್ಯನಿಗೆ, ಅದ್ರಲ್ಲಿ ಅದು ಹೆಂಗಂಗ್ ಬರ್ತದೆ ಹಂಗಂಗ್ ಹಾಕಿಕೊಡ್ತಾರೆ. ಯಾಕ್ರಿಗೆ ಇಷ್ಟು ಹಾಕ್ತಾರೆ, 20 ಹಾಕ್ಬೋದು 25 ಹಾಕ್ಬೋದು. ಈಗ ಹೆಚ್ಚುವರಿ ಮಂದಿ ಆದಂಗಲ್ಲ, ಈಗ ಒಂದು ಅವ್ 3 ವರ್ಷ ಮಟ್ಟ ಕೊಡಾರೈತೆ. ಈಗೆಲ್ಲ 3 ವರ್ಷ ಇಲ್ಲ, 1 ವರ್ಷಕ್ಕೆ ಕ್ಲೋಸ್ ಅಂತ ಹೇಳ್ತಾರೆ. 1 ವರ್ಷಕ್ಕೆ ಎಷ್ಟು ಆಳು ಕೊಡ್ತೀವಿ? ಈಗ ನಮಗೆ 100 ಆಳು ಕೊಡ್ತಾರೆ, 1 ವರ್ಷ 100 ಆಳು. ರೇಷ್ಮೆ ಇಲಾಖೆಗೆ ಸಪೋರ್ಟಿವ್ ಆಗಿನೇ ಉದ್ಯೋಗ ಖಾತ್ರಿ ಒಳಗೆ ತಗೊಳ್ತಾರೆ. ಉದ್ಯೋಗ ಖಾತ್ರಿ ಅಂದ್ರೆ ಅಗಿ ನಾಟಿ ಮಾಡಿದ್ದು ಅಂತ ಬಂದ ಅದನ್ನ ಮಾಡ್ತಾರೆ. ಅಗಿ ತರಿಸಿ ಕೊಟ್ಟಿದ್ದು ಅದನ್ನೆಲ್ಲ ಮತ್ತೆ ನಾವು ಮಾಡ್ಕೋಬೇಕು, ಅದು ಬಂದ ತಗೋಬೇಕು ಅಷ್ಟೇ. ನಾವು ಅದಕ್ಕೆಲ್ಲ ಏನ್ ದಾಖಲಾತಿ ಕೊಡ್ತೀರಿ? ಈ ಆಧಾರ್ ಕಾರ್ಡ್, ಐಡೆಂಟಿ ಕಾರ್ಡ್ ಎಷ್ಟು ಯಾವ್ದು ಅನ್ನೋದು ಒಂದು ಇರುತ್ತೆ. ಗಿಡದ ಫೋಟೋಗಳು ಎಲ್ಲ ಕೇಳ್ತಾರೆ. ಜಿಪಿಎಸ್ ಮಾಡ್ತಾರೆ, ಮತ್ತೆ ಜಿಪಿಎಸ್ ಮಾಡ್ತಾರ, ಅವ್ರು ಮುಂದೆ ಇಟ್ಕೊಂಡ ಅವ್ರು ಇರ್ತಾರ, ಅವ್ರು ಫೋಟೋದಾಗ ಇರ್ತಾರ. ಒಂದ್ ರೀತಿಯಿಂದ ಈ ನರೇಗಾ ನಿಮ್ಗೆಲ್ಲ ಸಪೋರ್ಟಿವ್ ಆಗಿದೆ, ಸಪೋರ್ಟ್ ಎಲ್ಲ ಒಳಗೂ ಸಪೋರ್ಟ್ ಹೋಗ್ತಾರ. ಎಷ್ಟು ಮಂದಿ ರೇಷ್ಮೆ ಎಲ್ರಿಗೂ ಅನುಕೂಲ ಆಗಿದೆ, ಅವ್ರು ಅವ್ರ ಮಟ್ಟಿಗೆ ಮೈಸೂರ್ಗೆ ಮಾಡಲ್ಲ, ಎಲ್ಲ ಒಳಗೂ ಹೋಗ್ತಾರ. ಅಲ್ಲಿಗೆ ಪ್ರತಿಯೊಂದು ಹೊಲ್ಕೂ ಹೋಗ್ತಾರ, ಕರೆಕ್ಟ್ ಆಗಿ ಹೋಗ್ತಾರ. ಪ್ರತಿ ವರ್ಷ ನಿಮ್ಗೆ ಅದ ಹಣ ಬಂದ್ಬಿಡ್ತದೆ? ಒಂದು ವರ್ಷ ಅಲ್ಲ, ಅದ ಟೈಮ್ ಅಳಬರಾದಂಗ ಕೈ ಬಿಟ್ಬಿಡ್ತಾರ ಅವ್ರು. ಈಗ ಎಷ್ಟು ವರ್ಷ ತಗೊಂಡ್ರಿ ನೀವು ನರೇಗಾದಲ್ಲಿ? ನಮ್ಗೇನೊಂದು 3 ವರ್ಷ ಕೊಟ್ರ ಫಸ್ಟ್. ಈಗೆಲ್ಲ ಮತ್ತೆ ಈಗ ನರೇಗಾದಲ್ಲಿ ಮಾಡಿದ್ರು, ಆಗೀಗ ಮಾಡಿದ್ರೆ ಅದಕ್ಕೆ ಮುಗಿತಾವು. ಒಂದು ರೇಷ್ಮೆ ಮನೆಗೆ ಸಹಾಯಧನ ತಗೊಂಡಿದ್ರಿ, ಜೊತೆಗೆ ಗಿಡಗಳಿಗೆ ಸಂಬಂಧಪಟ್ಟ ಹಾಗೆ ಉದ್ಯೋಗ ಖಾತ್ರಿ ಒಳಗೆ ಸಹಾಯಧನ ಬರ್ತದೆ, ಮತ್ತೆ ಬೇರೆ ಯಾವ ರೀತಿಯಿಂದ ಸಹಾಯಧನ ಸಿಗುತ್ತೆ? ಗೊಬ್ಬರದೊಂದು ಕೊಡ್ತಾರ, ಗೊಬ್ಬರಕ್ಕೂ ಗೊಬ್ಬರ ಸುರಿದೆ ಫಸ್ಟೇ ವರ್ಷ ಏನ್ ಮಾಡಿದ್ರೆ ಫಸ್ಟ್ ವರ್ಷ ಕೊಡ್ತಾರೆ. ಗೊಬ್ಬರ ಎಷ್ಟು ಬೇಕೋ ಅಷ್ಟು ಹಣ ಕೊಡ್ತಾರ ಅವರು? ಇಲ್ಲ ಇಲ್ಲ, ಅದು ಅಷ್ಟು ಬರಲ್ಲ, ಅದಕ್ಕೆ ಏನ್ ಬರ್ಬೇಕಾ 6,000, 10,000, 5,000 ಅನ್ನೋ ಹಂಗ ಕೊಡ್ತಾರ ಕೊಡ್ತಾರ. ಅದು ಒಂದೆಟ್ ಕೊಟ್ಟಿ ಮುಗಿತದ ನಮಗೆ, ನೆಕ್ಸ್ಟ್ ಬರೋದಿಲ್ಲ. ನಿಮ್ಮನ್ನ ಪ್ರೋತ್ಸಾಹ ಮಾಡಕ ಈಗ ಹಿಂದಗಡೆ ಇರ್ತಾರಲ್ಲ ಅವ್ರಿಗೆ ಕೊಡ್ಬೇಕಲ್ಲ, ಮತ್ತೆ ಬರೀ ನಮ್ಮನ್ನ ನೋಡ್ಕೊಂತ ಕುಂತ್ರ ಅವ್ರಿಗೆ ಸಹಾಯ ಮಾಡ್ಬೇಕಲ್ಲ. ಹಂಗಾಗಿ ಅಮ್ಮನ ಮುಗಿತಾ ಇದ್ರಿ, ಕ್ಲೋಸ್ ಆದಾಗ ನಿಮ್ಗೆ ಬರಲ್ಲ ಅಂತ ಹೇಳ್ಬಿಡ್ತಾರ ಅವ್ರ. ಈಗ ಅಳಬ್ರ ಆದ್ರೆ ನಿಮ್ಗೇನು ಬರೋದಲ್ಲ. ಈಗ ನೀವು ಸ್ವತಂತ್ರವಾಗಿ ಇದ್ರಿ ಅಷ್ಟೇ ರೇಷ್ಮೆ ಬೆಳೆಯಲ್ಲಿ, ಆರ್ಥಿಕವಾಗಿ ಲಾಭ ಇದೆ, ಲಾಭ 100 ಆಯ್ತದೆ, ಚೆನ್ನಾಗಿದೆ. ಈಗ ರೋಗ ಪಾಗ ಬಂದಾಗ ಮಾಮೂಲಿ ಇರ್ತೈತೆ, ಅವು ಆಗೋ ಬರ್ಬೋದು, ಸಂಡಿ ಮುಚ್ಚಿಗೆ ತೆಗೆದು ಬರ್ಬೋದು, ಒಳ್ಳೆ ಚೆನ್ನಾಗಿ ಬರ್ಬೋದು. ಅಂತೂ ಲಾಸ್ಟ್ ಎಂದ ಆಗೋದಿಲ್ಲ, ಎಂದ್ರ ಒಂದು ತಿಂಗಳು ಲಾಸ್ ಆದ್ರೆ ಅವು ಉಳದಿಲ್ಲದ ಪಾಲ್ಟ್ ಬರ್ತದೆ, ಮುಂದೆ ಚಾಕಿ ತಯಾರಾಗಲೇ ಪಾಲ್ಟ್ ಬರ್ತೈತಿ. ಯಾವ್ದು ಕ್ಯಾಂಜಿಗೆ ರೋಗ ಬರ್ತೈತಿ, ಯಾವ್ದು ಸುಂಕಟ್ ರೋಗ ಬರ್ತೈತಿ, ತಯಾರಾಗಲೇ ಬರ್ತದೆ ಅದು, ಹುಳ ತಯಾರಾಗಲೇ. ಮತ್ತೆ ಅವ್ರು ಒಂದೇ ಹೇಳಿದ್ನಂದ್ರೆ ಮತ್ತೆ ಏನ ಇನ್ನ ಮಾಡಿ ಅಷ್ಟು ಕಮ್ಮಿ ದುಡ್ಡು ಕೊಡತ್ರಿ, ಇನ್ನ ಮಟ್ಟಿಗೆ ಇಷ್ಟು ಹುಳ ಕೊಡ್ತೀವಿ ಬಿಡ್ರಿ ಅಂತ ಹೇಳ್ತಾರೆ. ಅವ್ರು ಕೂಡ ತಯಾರಾಗ ಮಟ್ಟಿ ತಯಾರು ಮಾಡಲ್ಲಿ, ಮತ್ತೆ ಅಂತವೆಲ್ಲ ಬರ್ತಾವು. ಇದು ಲಾಸ್ ಏನಾಗಲ್ಲ ರೇಷ್ಮೆ ಬಂದು, ಲೇಬರ್ ಕೂಡ ದೊಡ್ಡ ಲೇಬರ್ದೇ ಇಲ್ಲ. ಎಷ್ಟು ಜನ ನೀವು ಮನೇಲಿ ಇರೋದು? ನಾವು 6 ಮಂದಿ ಇದೀವಿ. ನೀವು, ನಿಮ್ಮ ಮನೆಯವರು, ಮಕ್ಕಳು? ಮಕ್ಕಳು ಎಷ್ಟು ಜನ ಇದ್ರೆ? ಮಕ್ಕಳು ಈಗ ನಮ್ಮ ತಮ್ಮನ ಮಕ್ಕಳು ನಾನು ಜೋಪಾನ ಮಾಡಿದ್ವಿ. ನೀವು ಮಾಡ್ತಾ ಇದ್ರಿ? ನಾವು ಮಾಡ್ತೀವಿ. ನಿಮಗೆ ಮಕ್ಕಳಾಗಿಲ್ಲ? ನಮ್ಮ ಮಕ್ಕಳಾಗಿಲ್ಲ. 5 ಮಂದಿ ನಮಗೆ ಮಕ್ಕಳು, ತಮ್ಮನ ಮಕ್ಕಳು 5 ಮಂದಿ ಅದಾರ. 5 ಮಂದಿ ನಾವೇ ಜೋಪಾನ. ನೀವೇ ಜೋಪಾನ ಮಾಡ್ತಾ ಇದ್ರಿ? ತಮ್ಮನೇ ಹೇಳ್ತಾರೆ, ಅವರೆಲ್ಲ ಹೇಳ್ದಂಗೆ ಹೋಗ್ತಾರೆ. ಅವರು ನೀವು ಕೂಡಿದ್ದೀರಾ? ಹಾಗಾಗಿ ಸೊ ಹಾಗಾಗಿ ಕೂಡಿರೋದ್ರಿಂದ ಕೆಲಸ ಹಂಚಿಕೆ ಆಗ್ತದೆ, ಶ್ರಮ ಏನು ಒಬ್ಬರಿಗೆ ಹೆಚ್ಚುವರಿ ಆಗ್ತದೆ ಅಂತೇನಿಲ್ಲ. ಮಾಡ್ತಾರೆ, ಈಗ ರೇಷ್ಮೆ ಈಗ ನೀವು ಎರಡನೇ ಜ್ವರ ಹಂತದಲ್ಲಿ ನೀವು ಹುಳುಗಳನ್ನು ತರ್ತೀರಾ, ಮತ್ತು ನೀವು ಇಲ್ಲಿ ಆಹಾರ ಕೊಡ್ಲಿಕ್ಕೆ ಶುರು ಮಾಡ್ತೀರಿ, ಎಷ್ಟು ದಿನದಲ್ಲಿ ನಿಮಗೆ ಗೂಡು ಕಟ್ಟಲಿಕ್ಕೆ ಶುರುವಾಗಿ ನಿಮಗೆ ಮಾರ್ಕೆಟ್ಗೆ ಹೋಗೋದಕ್ಕೆ ಎಷ್ಟು ದಿನ ಬೇಕಾಗ್ತದೆ? ಎಲ್ಲಂದ್ರೆ ಹುಳು ಬಂದು ಅದು ಒಂದು ಏಳು ಹದಿನಾಲ್ಕು ಒಂದು ಹದಿನಾಲ್ಕು ದಿವಸದಲ್ಲಿ ನಾಲ್ಕನೇ ಜ್ವರ ಪಾಸ್ ಆಗಿಬಿಡ್ತೈತಿ. ಅದು ಪಾಸ್ ಆಗಿಂದ ಅದು ಆರು ದಿನ ಕಂಟಿನ್ಯೂ ಮೇದ್ ಬಿಡ್ತಾರೆ. ನಾಲ್ಕನೇ ಜ್ವರ ಪಾಸ್ ಆಗಿದ್ದೆ ಆರು ದಿನ ಹನ್ನೆರಡರಿಂದ ಒಂದು ಚಂಡಿಗಾಲಿತ್ತಂದ್ರೆ ಹದಿನಾಲ್ಕು ಮೇ ಬೇಕೈತಿ. ಇಲ್ಲಿಂದ ಅಂದ್ರೆ ಇಂಥ ಗಮ್ಮ ಹಿಂಗೆ ಕಾಯ್ತು ಅಂದ್ರೆ ಹನ್ನೆರಡು ಮೇಗೆ ಪಟಕ್ ಶುರು ಮಾಡ್ಬಿಡ್ತಾರೆ. ಅಲ್ಲಿಗೆಲ್ಲ ಅದು ಹಿಂಗೆ ಹಿಂಗೆ ಅಂತದಲ್ಲ ಚಂದ ಹಾಕ್ತದ ಹದಿನಾಲ್ಕು ದಿನ ಕೊಟ್ಬಿಡ್ತದೆ ಸೊಪ್ಪು. ಅವಕ್ಕೆ ಅದಕ್ಕೆ ಸಂಬಂಧಪಟ್ಟಂಗೆ ಅವು ಮೆಸ್ ಅದಾವ. ಆ ಮೆಸ್ ಇಟ್ಬಿಟ್ಟು ಆ ಟೈಮಿಗೆ ಎಲ್ಲ ಗೊತ್ತಾಗ್ತಾವ ಅಲ್ಲಿಂದಿದ್ದಾವಂದ್ರೆ ಇವತ್ತು ಬೇಕಾ ಬೇಡತ್ತೆ ಎರಡು ವರ್ಷ ಸೊಪ್ಪು ಕೊಟ್ಟು ಅದ್ರ ಮೇಲೆ ಇಟ್ಬಿಟ್ರೆ ಅವಲ್ಲ ಎರಕ್ ಕಡೆಗಡೆ ಏರ್ಬಿಡ್ತಾವ ಅಲ್ಲ ತುಂಬಿ ಇರ್ತದ ಹೊಟ್ಟೆ ತುಂಬ ತಿಂದಿರ್ತಾವ. ಅಲ್ಲ ಚಂದ್ರಿಕೆಗೆ ಇಟ್ಬಿಟ್ರೆ ಫಾಸ್ಟ್ ಆಗಿದ್ದದ್ದು ಅಲ್ಲ ಮೂರ್ ದಿನದಾಗ ಎಲ್ಲ ಕಂಪ್ಲೀಟ್ ಕಟ್ಬಿಡ್ತಾವ. ಗೂಡ್ ಕಟ್ಬಿಡ್ತಾವ. ಗೂಡ್ ಕಟ್ಟಿ ಚಂದ್ರಿಕೆ ಏನು ಬಿದ್ರಿಂದ ಇರ್ತದ? ಫೈಬರ್ ಬಂದ್ಬಿಟ್ಟು ಫೈಬರ್ ಬಂದ್ಬಿಟ್ಟು ಅವರು ಗೌರ್ಮೆಂಟ್ ಇದನ್ನ ಮಾಡಿ ಕೊಡ್ತೈತೆ. ಅದು 7,000 8,000 ಅಷ್ಟು ಕಡಿಸಿ ಅಂತ ಕೊಡ್ತಾರ ಅವ್ರು. ಸಬ್ಸಿಡಿ ದರದಲ್ಲಿ ಈಗ ನಿಮ್ಗೆ ಎಷ್ಟು ಕೆಜಿ ರೇಷ್ಮೆ ಸಿಗುತ್ತೆ? ಒಂದ್ ಎರಡು ಎಕರೆಗೆ ಶಕ್ತಿ ಗೌರ್ಮೆಂಟ್ ಹತ್ರ ಒಂದ್ ಎರಡು ಕಿಂಟಲ್ ಬೆಳಿತೀವಿ, ಎರಡೂವರೆ ಬೆಳಿತೀವಿ. ಒಂದೊಂದ್ ಯಾರು ಹೋಗ್ಬಿಟ್ಟು ಹಚ್ಚಾಗಲ್ಲ, ಒಂದೂವರೆ ಕಿಂಟಲ್ ಬೆಳಿತೀವಿ. ಒಂದ್ ಟೈಮ್ ಮೊನ್ನೆ ಬರೀ ಎರಡು ಎಕರೆದಾಗ ಮೂರುವರೆ ಕಿಂಟಲ್ ಬಂದೈತೆ ಮೊನ್ನೆ. ಹಂಗೆ ವ್ಯತ್ಯಾಸ ಆಗ್ತದೆ? ಒಂದೊಂದು ಕ್ವಿಂಟಲ್ ವೇರಿಯೇಷನ್ ಜಾಸ್ತಿ ಬಂದ್ಬಿಡ್ತು. 250 ಮಟ್ಟಿಗೆ ಮೂರುವರೆ ಕ್ವಿಂಟಲ್ ಬಂದತ್ತೆ ಮೊನ್ನೆ. ಯಾವ್ಯಾವ ಬೆಳೆದಲ್ಲ ಗುಡ ನಾಕಿದ್ದೆ ಬೆಳೆದಲ್ಲ. 1,87,000 ಆಯ್ತು ಮೊನ್ನೆ ಒಂದು ತಿಂಗಳಲ್ಲಿ. ತಿಂಗಳ ಮುಂದೆ 1,81,000 ಬರೀ ಎರಡು ಎಕರೆ ಇದೆ. ನಿಮ್ಗೆ ಯಾವರೇಜ್ ಪ್ರತಿ ತಿಂಗಳಿಗೆ ಎಷ್ಟು ಆದಾಯ ಬರುತ್ತೆ? ಒಂದೊಂದು ಕ್ವಿಂಟಲ್ ಅಂತ ಪಕ್ಕ ಕಂಪಲ್ಸರಿ. ಏನ್ ರೇಟ್ ಸಿಗುತ್ತೆ ಕ್ವಿಂಟಲ್ಗೆ? ಒಂದೆಟ್ 500 ಬರ್ತದೆ, 500 ಕೆಜಿ. ಒಂದೆಟ್ ಮತ್ತೆ ಹೆಚ್ಚಿನ ಮಾಲ್ ಬಂದಾಗ 480 ಆಗತ್ತೆ, 450 ಆಗತ್ತೆ. ಕರೆಕ್ಟ್ ಅದಕ್ಕೂ ಒಂದು ಹುಳ ಅನ್ನೋದು ಬಂದು ಹೋತಂದ್ರೆ ಅದಕ್ಕೂ ಒಂದು ಊಜಿ ಅಂತ ಗಣ್ಣನ ಹೊಡೆದಾಗ ಆ ಊಜಿ ಇದ್ರಿಬಿಟ್ರೆ ಅದು ತೂಕನ ಬರದಲ್ಲ, ಅದು ರೇಟ್ ಕೂಡ ಆಗದಲ್ಲ. ಅದ್ರಗಿಂತ ಹುಳ ಹೋಗ್ಬಿಟ್ಟಿರ್ತಾರೆ ಗಿಡದಲ್ಲಿ, ಹುಳ ಇಕ್ಕಿ ಹಾಕಿದಂಗ ಹಾಕಿ. ಅಂದ್ರೆ ನಿಮ್ಗೆ ಆವರೇಜ್ ಆಗಿ ಪ್ರತಿ ತಿಂಗಳು 1,00,000 ರೂಪಾಯಿ ನಿಕ್ಕಿ ಆದಾಯ ಸಿಗುತ್ತೆ? ತಿಂಗಳ ಲೆಕ್ಕಕ್ಕೆ 1,00,000 ಸಿಗ್ತದೆ. ಸರ್ಕಾರಿ ನೌಕರಿಗಿಂತ ಇದೆ ಉತ್ತಮ ಅಲ್ರಿ? ಉತ್ತಮ ಒಂದೆಟ್ ಊಟ ಹೊಡೆದ್ರೆ ಒಂದೆಟ್ 30 ಸಿಗ್ಬೋದು, 40 ಅದು ಲಾಸ್ ಅಂತ ಎಂದ ಹೆಚ್ಚಾಡ್ಬೇಕು. ಜವಾಬ್ದಾರಿ ಹೆಚ್ಚಿಗೆ ಇರ್ಬೇಕಾದ್ರೆ ಈಗೇನು ಮಕ್ಕಳಿಗೆ ಹೆಚ್ಚಿಗೆ ನೋಡ್ಕೋಬೇಕಾದ್ರೆ ಅದು ಮೈಸೂರು ಎಲ್ಲಾರು ಹೋಗಿ ಯಾರು ಹೊಲಗಾರ ಎಣ್ಣೆ ಹೊಡೆದು ಬಂದ ಅಂತ ಒಳಕ್ ಬಂದ ಸಟ್ಲ್ ಹಾಕಬೇಕು. ಸೊ ಅದನ್ನೆಲ್ಲ ನೀವು ಬಹಳ ಕಾಳಜಿ ಮಾಡಿ, ಯಾರನ್ನು ಬಿಟ್ಕೊಳ್ಳಂಗಿಲ್ಲ. ನಾವ್ಯಾರು ಹೊರಗ್ ಬಂದ್ರೆ ಬಿಡಲ್ಲ ನೀವು. ಏನಂತ ಈಗ ಬಂದ್ರೆ ಲೇಟಾಗಿ ಹಿಂಗ್ ಕರ್ಕೋಬಹುದು. ಎಲ್ಲಾರು ಇನ್ನೊಬ್ರು ಹೊಲದಾಗ ಹೋಗಿ ಬಂದ್ರಿ, ಅಲ್ಲಿ ಅವ್ರ ಹೊಲದಾಗ ಔಷಧ ಹೊಡೆದ್ರೆ ನೀವು ಬಂದ್ರೆ ಕಲಾಸ ನಮ್ ಗೋಡನ್ ಮುಗಿತಾನೆ. ಆ ಬೆಳೆನ ಹೋದಂಗ ಔಷಧ ಹೊಡೆದು ಬರೋದು, ಹೊಡೆದು ಯಾರು ಮೈ ತೊಕೊಳ್ದಂಗ್ ಬರಂಗಿಲ್ಲ. ಕರೆಕ್ಟ್ ಮೈ ತಕೊಂಡ್ ಔಷಧ ಹೊಡೆದು ಅದೊಂಥರ ಐಸಿ ಇದ್ದಂಗೆ. ಮಕ್ಕಳಿಗೆ ಹೆಚ್ಚಿಗೆ ನೋಡ್ಕೋಬೇಕು. ಈ ಮಧ್ಯೆ ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡ್ಕೊಂತ ಇದ್ರಿಲ್ಲ? ಒಟ್ಟಾರೆ ಈಗ ನಿಮ್ಗೆ ಒಂದು ಭರವಸೆ, ಈಗ ನಾವು ರೈತರು ಆರ್ಥಿಕವಾಗಿ ಗಟ್ಟಿ ಆಗಿದ್ವಿ ಆಗ್ತಾ ಇದೀವಿ ಅಂತಕ್ಕಂಥದ್ದು. ಸಾಲ ಸೋಲ ಇತ್ಯಾದಿ ಅರಿತಾ ರೇಷ್ಮೆ ಬೆಳೆಗಾರರಿಗೆ ನೀರಿನ ಅವಶ್ಯಕತೆ ಎಷ್ಟಿರ್ತದೆ? ರೇಷ್ಮೆ ಮಟ್ಟಿಗೆ ಜಗ್ಗಿ ನೀರು ಬೇಕೇ ಬೇಕು. ನೀರು ಅಂದ್ರೆ ನಡೆಯಲ್ಲ, ಹೊರಭೂಮಿಯಲ್ಲಿ ಇರೋರು ಯಾರು ಇದು ಮಾಡ್ಲಿಕ್ಕೆ ಆಗಲ್ಲ, ಮಾಡೋದೇ ಇಲ್ಲ, ಹಾಕಲ್ಲ. ನೀರಿನಿಂದಲೇ ಅಲ್ಲಿರೋ ಜೀವನ ನಮಗೆಲ್ಲ. ಮೊನ್ನೆ ನೀರು ಹೋಗ್ಬಿಟ್ಟು 4 ಪಂಪ್ ಸೆಟ್ ಮೊನ್ನೆ ಮಳೆಗಾಲ 5 ವರ್ಷ ಮಳೆ ಆಗ್ಲಿಲ್ಲ, ಈಗ ಮತ್ತೆ ಈಗ ಬರ್ತಾವ. ಅವ್ನ ಹಂಗ ಬಿಟ್ಬಿಟ್ಟಿದ್ವಿ, ಅದು ಏನು ಸಾಯದಲ್ಲ ಗಿಡ ಹಂಗ ನಿಂತ್ಕೊಂಡು ಮಂಡಾಗಿ. ಈಗ ಮಳೆ ಬಂದಾಗಂದ್ರೆ ಮತ್ತೆ ಈಗ ಶುರು ಆಗ್ತೀವಿ. ಈಗ ನೀರು ಚೆನ್ನಾಗಿದೆಯಾ? ಈಗ ನೀರು ಚೆನ್ನಾಗಿ ಹಾಕಾವಿ ಒಟ್ಟೆ ಮಳೆ ಆಗ್ತದ್ರಿ, ಶುರು ಆಗ್ತಾವ. ಒಟ್ಟು ರೇಷ್ಮೆ ಬೆಳೆಗಾರಿಗೆ ನೀರು ಚೆನ್ನಾಗಿರ್ಲೇಬೇಕು. ರೇಷ್ಮೆಯಿಂದ ನೀರು ಹಾಕೋದಲ್ಲ, ಯಾರು ಹೋರಿದ್ರೇನೆ ನೀರು ಹಾಕೋದಲ್ಲ, ನೀರು ಇಲ್ಲದಲ್ಲೇ ಇರೋದದು. ನೀರು ಹೆಂಗ್ ಬಿಡ್ತೀವಿ ಹಂಗೆ ಅದು ಶಕ್ತಿ ಅಂಶ ಯಾವ್ದಾಗ ಇದ್ರೇನೆ ಅದು ತಿನ್ನಕ್ ಶಕ್ತಿ ಇರ್ತದ. ನೀರು ಅಂದ್ರೆ ತಿನ್ನೋದಿಲ್ಲ, ಅದು ಎದಕ್ಕೂ ಮುಟ್ಟೋದೇ ಇಲ್ಲ, ಹುಳಾನು ಮುಟ್ಟದು. ರೇಷ್ಮೆ ಬೆಳೆಯಿಂದ ಇಷ್ಟೆಲ್ಲ ಲಾಭ ಇದೆ ಅನ್ನೋದಾದ್ರೆ ನಿಮ್ಮನ್ನ ನೋಡಿ ಅಥವಾ ಹೊಸ ತಲೆಮಾರಿನ ಹುಡುಗರು ಇಂಥವ್ರೆಲ್ಲ ಬರ್ತಾ ಇದಾರ ಈ ಕಡೆ? ಬರ್ತಾ ಇದಾರ? ಹೌದಾ? ಈಗ ಒಂದು ಪೈಸೆ ಈಗ ಮುಖಲ್ ಮಾಡಲ್ಲ ದೂಡಕ್ಕಾಯ್ತಾರಲ್ಲ, ಇದು ಎದಕ್ಕೆ ಅದಕ್ಕೆ ಹೋಗ್ಬೇಕು, ಅದಕ್ಕೆ ಹೋಗ್ಬೇಕು. ಸುಮ್ಮನೆ ಯಾಕೆ ಇರಲ್ಲ, ಆಗಲ್ಲ ಪೀಕ್ ತೆಗಿಯಲ್ಲ ಹಾಕೋದು. 4 ತಿಂಗಳಿಗೆ ಒಂದು ಪೀಕ್ನಾಗ ಏನು ಬರ್ತದೆ ನಮಗೆ? ಅದು 20 ವರ್ಷ ಕಟ್ಟಲೆ, 20 ವರ್ಷ ಕಟ್ಟಲೆ ಆರಾಮ.

ಸಂದೇಶವಿದು. ರೈತ ಬಾಂಧವರೇ, ಇದುವರೆಗೆ ಹವಾಮಾನ ವರದಿ ಶಾಂತಪ್ಪ ದುತ್ತರಗಾವಿ ಅವರಿಂದ ಕೇಳಿದಿರಿ. ಒಗಟು ಅರಗಟ್ಟು ಮರಗಟ್ಟು ಮರಕ್ಕೆ ಮೂವತ್ತು ಕಟ್ಟು ಪಂಚಾಣ ಕಟ್ಟು ಪಗಡಿಯ ಕಟ್ಟು ಹೇಳಿದವರಿಗೆ ಬಂಗಾರದ ಕಟ್ಟು ಹೇಳದವರಿಗೆ ಎಡಮುರಿಗೆ ಕಟ್ಟು. ಕಾರ್ಯಕ್ರಮ ಕೇಳಿ ಹಾ ಹಾ ಬರೀ ಕೇಳ್ಬೇಡ್ರಿ, ತಲೆ ಕೆರ್ಕೊಳ್ರಿ, ಒಗಟ ಒಡೆದ್ ಹಾಕ್ಬಿಡ್ರಿ. ನಿಮಗಾಗಿಯೇ ಜನಪದ ಸೊಗಡಿನ ಕಾರ್ಯಕ್ರಮ ಒಗಟೊಗಟು ಒಗಟು. ಇನ್ನು ಮುಂದೆ ಕೇಳಿ ಕೃಷಿ ಗೀತೆ. ಎಚ್ಚರಿರಬೇಕು ರೈತ ನೀನೇ ನೀನು, ಎಚ್ಚರಿ ಕೊರೆಯಿತ ನೀನೇ ನೀನು ಮಲ್ಲಿಗೆ ಕಸ ನಾನು ಹಿಂದೆಗೆ ಕಥೆ ನಂದು ಕೇಳು ರೈತ ಲಕ್ಷ ಕೊಟ್ಟು ನೀನು ಕೇಳು ರೈತ ಲಕ್ಷ ಕೊಟ್ಟು ನೀನು ನೀನು ಮಲ್ಲಿಗೆ ಕಸ ನಾನು ಹಿಂದೆಗೆ ಕಥೆ ನಂದು ಕೇಳು ರೈತ ಲಕ್ಷ ಕೊಟ್ಟು ನೀನು ಕೇಳು ರೈತ ಲಕ್ಷ ಕೊಟ್ಟು ನೀನು ನೀನು ಕೇಳು ರೈತ ಲಕ್ಷ ಕೊಟ್ಟು ನೀನು ಕೇಳು ರೈತ ಲಕ್ಷ ಕೊಟ್ಟು ನೀನು ನೀನು